ಇನ್ನು ಏರುಮಡಿಯಲ್ಲಿ ಬೆಳೆಯಬಹುದಾದ ತರಕಾರಿಗಳು ಯಾವುದು, ಮತ್ತು ಈ ಏರುಮಡಿಗಳಲ್ಲಿ ಬಿತ್ತನೆ ಬೀಜಗಳು ಯಾವ ರೀತಿ ಬಿತ್ತನೆ ಮಾಡ್ಬೇಕಂತೀರಿ? ಇವತ್ತು ಏರುಮಡಿ ಒಳಗೆ ಇವತ್ತು ಸಸಿಗಳನ್ನು ತಯಾರು ಮಾಡುವಂಥವಂದ್ರೆ ಬದನೆ ಇರ್ಬೋದು, ಟೊಮ್ಯಾಟೊ ಇರ್ಬೋದು, ಹೂಕೋಸು, ಎಲೆಕೋಸು, ಮೆಣಸಿನಕಾಯಿ ಗಿಡಗಳನ್ನು ಬೆಳ್ಕೋಬೇಕಾಗ್ತದೆ. ಅದರ ಜೊತೆಗೇನೆ ಅಂದರೆ ನಾವು ಮಣ್ಣನ್ನು ಸಡಿಲಗೊಳಿಸಿ ಭೂಮಿ ಮೇಲೆ ಒಂದು 5-6 ಇಂಚಿನಷ್ಟು ಅಂದರೆ ಅಂಗಳದಷ್ಟು ಎತ್ತರಕ್ಕೆ ಮಣ್ಣನ್ನು ಹಾಕಬೇಕಾಗ್ತದೆ. ನಂತರ ಬೀಜಗಳನ್ನು ಹಾಕಿ ಈ ಥರ ಬೀಜಗಳಿಂದ ಸಸಿಗಳನ್ನು ಮಾಡ್ಕೊಳ್ಬಹುದು. ಇದರ ಜೊತೆಗೆ ಕೆಲವೊಂದಿಷ್ಟು ಈ ಮೂಲಂಗಿ ಇರ್ಬೋದು, ಬಿಟ್ರೂಟ್ ಇರ್ಬೋದು, ಗಜ್ಜರಿ ಇರ್ಬೋದು, ಇಂಥವುಗಳನ್ನು ಕೂಡ ಏನು ಮಾಡಬೇಕಂತಂದರೆ ಭೂಮಿಯ ಮೇಲ್ಗಡೆನೂ ಹಾಕ್ಬೋದು ಅಥವಾ ಕೆಳಗಡೆ ನಾವು ಸ್ವಲ್ಪ ಸಡಿಲುಗೊಳಿಸಿ ಒಂದು 5-6 ಇಂಚು ಸಡಿಲುಗೊಳಿಸಿ ಮೇಲೆ ಮತ್ತು ಒಂದು 4-5 ಇಂಚು ಮಣ್ಣು ಹಾಕಿ ನಾವು ಬೀಜಗಳನ್ನು ಹಾಕಿದ್ವಿ ಅಂತಂದರೆ ಅದು ಉತ್ತಮ ಗಡ್ಡೆ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಐತ್ರಿ. ಮತ್ತು ಈ ಬೀಜಗಳನ್ನು ಹಾಕಿದ ಮೇಲೆ ನಾವು ಪೈಪಿಂದ ನೀರನ್ನು ಬಿಡೋ ಬದಲು ನೀರಿನ ಜರ್ಜರಿ ಅಂತ ಹೇಳ್ತೇವೆ ನಾವು, ಅದರಿಂದ ನೀರನ್ನು ಬಿಡೋದ್ರಿಂದ ಬೀಜಗಳು ಆ ಕಡೆ ಈ ಕಡೆ ಹರಿದು ಹೋಗಲ್ಲ. ಇನ್ನು ಈ ಪೌಷ್ಟಿಕ ತೋಟದಲ್ಲಿ ಎಷ್ಟು ವಾರದ ಮೇಲೆ ಸಸಿಗಳನ್ನು ನಾಟಿ ಮಾಡಬೇಕು ಮತ್ತು ಹೇಗೆ ಆರೈಕೆ ಮಾಡ್ಬೇಕಂತೀರಿ? ಇವತ್ತು ಏರ್ಮಡಿವಲ್ಲಿ ಹಾಕಿದಂಥ ಸಸಿಗಳನ್ನು 4-6 ವಾರಗಳ ನಂತರ ನಾವು ಕಿತ್ತು ನಾಟಿ ಮಾಡಬೇಕಾಗ್ತದ್ರಿ. ಈ ನಾಟಿ ಮಾಡುವ 1 ವಾರ ಮುಂಚೆ ನಾವು ಸ್ವಲ್ಪ ನೀರು ಕೊಡೋದನ್ನು ಕಡಿಮೆ ಮಾಡಿಗಳನ್ನು ನಾಟಿ ಮಾಡುವುದನ್ನು ಬೆಳಗಿನ ಸಮಯ ಅಥವಾ ಸಾಯಂಕಾಲ ನಾವು ಮಾಡಿದರೆ ಸಸಿಗಳು ಬತ್ತಿ ಹೋಗೋದಿಲ್ಲ ಮತ್ತು ಒಣಗೋದಿಲ್ಲ. ಮತ್ತು ಸಸಿಗಳಿಗೆ ದಿನನಿತ್ಯ ನಾವು ನೀರಿನ ಜರ್ಜರಿಯಿಂದ ನೀರನ್ನು ಕೊಡಬೇಕಾಗ್ತದ್ರಿ. ಅದೇ ರೀತಿ ಇತರ ಬೀಜಗಳಿಗೂ ಕೂಡ ನೀರಿನ ಜರ್ಜರಿ ಮುಖಾಂತರ ನಾವು ನೀರನ್ನು ಕೊಡೋದ್ರಿಂದ ಬೀಜಗಳು ಹರಿದು ಬೇರೆ ಕಡೆ ಹೋಗೋದಿಲ್ಲ ಅಂತ ಹೇಳಿ ಹೇಳ್ಬೋದು. ಈ ಪೌಷ್ಟಿಕ ತೋಟದಲ್ಲಿ ವರ್ಷವಿಡೀ ತರಕಾರಿ ದೊರೆಯಬೇಕಾದ್ರೆ ಯಾವ ಪದ್ಧತಿ ಅನುಸರಿಸ್ಬೇಕಂತೀರಿ? ಇವತ್ತು ಕುಟುಂಬದ ಒಂದು ಪೌಷ್ಟಿಕ ಭದ್ರತೆಗಾಗಿ ವರ್ಷವಿಡೀ ನಮಗೆ ತರಕಾರಿಗಳು ದೊರಿಬೇಕು ಅಂತಂದರೆ 1 ತಿಂಗಳ ಅಂತರದೊಳಗೆ ನಾವೇನು ಮಾಡಬೇಕು ಅಂದರೆ ವಿವಿಧ ತಾಕುಗಳಲ್ಲಿ ಬೀಜ ಬಿತ್ತನೆ ಮಾಡಬೇಕಾಗ್ತದ್ರಿ. ಇನ್ನು ಒಂದ್ಸಲ ಬದನೆಕಾಯಿ ಅಥವಾ ಈ ಟೊಮ್ಯಾಟೊ ಗಿಡ ನಾವು ಹಾಕಿದ್ವಿ ಅಂತಂದರೆ ಸುಮಾರು ನಮ್ಗೆ ಒಂದು 5-8 ತಿಂಗಳ ತನಕನೂ ಕೂಡ ಅವು ಇಳುವರಿಯನ್ನು ಕೊಡ್ತಾವೆ. ಇದೇ ರೀತಿ ಬಳ್ಳಿ ತರಕಾರಿಗಳನ್ನು ಕೂಡ ನಾವು 1-2 ತಿಂಗಳ ಅಂತರದೊಳಗೆ ನಾವು ಬೀಜ ಊರಿದ್ವಿ ಅಂತಂದರೆ ಒಂದು ತರಕಾರಿ ಮುಗೀತದ ಅಂದಾಗ ಇನ್ನೊಂದು ಮಡಿಯೊಳಗೆ ಆ ತರಕಾರಿ ನಮಗೆ ದೊರೀತದೆ. ಹೀಗೆ ಮಾಡೋದ್ರಿಂದ ವರ್ಷವಿಡೀ ನಮಗೆ ಎಲ್ಲ ರೀತಿ ತರಕಾರಿಗಳು ಕೂಡ ದೊರೀತಾವು. ಆದರೆ ಬೇಸಿಗೆ ಒಳಗೆ ಸ್ವಲ್ಪ ನೀರಿನ ಕೊರತೆ ಹೆಚ್ಚಾಗೋದ್ರಿಂದ ಆಗ ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ತರಕಾರಿಗಳನ್ನು ಸ್ವಲ್ಪ ನಾವು ಬೆಳ್ಕೊಂಡ್ವಿ ಅಂತಂದರೆ ನಮಗೆ ವರ್ಷವಿಡೀ ಎಲ್ಲ ತರಕಾರಿಗಳು ಕೂಡ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಐತ್ರಿ. ಪೌಷ್ಟಿಕ ತೋಟದಲ್ಲಿ ಯಾವ್ಯಾವ ಹಣ್ಣಿನ ಬೆಳೆಗಳನ್ನು ಬೆಳಿಬೋದಂತ್ರಿ? ಇವತ್ತು ಸ್ಥಳದ ತೊಂದರೆ ಇತ್ತು, ಕಡಿಮೆ ಸ್ಥಳ ಇತ್ತು ಅಂತಂದರೆ ಎಲ್ಲ ರೀತಿ ಹಣ್ಣುಗಳನ್ನು ಬೆಳಿಲಿಕ್ಕೆ ಆಗೋದಿಲ್ಲ. ಸೊ ಸ್ಥಳ ಇತ್ತು ಅಂತಂದರೆ ಇವತ್ತು ಪೇರ್ಲ, ಪಪ್ಪಾಯ ಇರ್ಬೋದು, ಬೆಟ್ಟದ ನೆಲ್ಲಿಕಾಯಿ, ನೇರಳೆ ಹಣ್ಣಿನ ಗಿಡ, ದಾಳಿಂಬೆ ಹಣ್ಣಿನ ಗಿಡಗಳನ್ನು ಕೂಡ ನಾವು ಬೆಳ್ಕೋಬೋದು. ಇದರ ಜೊತೆಗೆ ಸ್ವಲ್ಪ ಔಷಧೀಯ ಸಸ್ಯಗಳನ್ನು ಕೂಡ ಅಂದರೆ ತುಳಸಿ ಇರ್ಬೋದು, ಅಲೋವೀರಾ ಇರ್ಬೋದು, ಅಶ್ವಗಂಧ, ಪುದೀನ ಅಂತ ಹೇಳ್ತೀವಿ, ರೋಸ್ಮೇರಿ, ಅಮೃತ ಬಳ್ಳಿ, ಇವನ್ನು ಕೂಡ ನಾವು ಈ ಒಂದು ಪೌಷ್ಟಿಕ ತೋಟದಲ್ಲಿ ನಾವು ಹಾಕೋಬೋದ್ರಿ. ಈ ಪೌಷ್ಟಿಕ ತೋಟಕ್ಕೆ ಯಾವ್ಯಾವ ಗೊಬ್ಬರವನ್ನು ಯಾವಾಗ ಕೊಡ್ಬೇಕಂತೀರಿ? ಇವತ್ತು ಈ ಪೌಷ್ಟಿಕ ತೋಟಕ್ಕೆ ಇವತ್ತು ರಾಸಾಯನಿಕ ಗೊಬ್ಬರದ ಬದಲಾಗಿ ನಾವು ಸಾವಯವ ಮತ್ತು ಸಗಣಿ ಗೊಬ್ಬರ ಕೊಡೋದು ಬಹಳಷ್ಟು ಸೂಕ್ತ ಅಂತ ಹೇಳಿ ಹೇಳ್ಬೋದ್ರಿ. ಜೊತೆಗೆ ಈ ಕಾಂಪೋಸ್ಟ್ ಇರ್ಬೋದು, ಕೋಳಿ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರವನ್ನು ನಾವು ಕೊಡಬೇಕಾಗ್ತದೆ. ಈ ಎರೆಹುಳ ಗೊಬ್ಬರಗಳನ್ನು ಬಿತ್ತನೆಗೆ ಮುಂಚೆ ಅಥವಾ ಅಂದರೆ ನಾಟಿ ಮಾಡೋಕ್ಕಿಂತ ಮುಂಚೆನೇ ನಾವು ಕೊಟ್ಟರೆ ಬಹಳಷ್ಟು ಉತ್ತಮ. ಇವತ್ತು ಮನೆಯೊಳಗನ ನಾವು ತಯಾರಿಸ್ಬೋದಾದಂತಹ ಜೀವಾಮೃತ ಇರ್ಬೋದು, ಪಂಚಗವ್ಯ ಇರ್ಬೋದು ಅಥವಾ ಅಮೃತ ಪಾನ ಇರ್ಬೋದು, ಬೀಜಾಮೃತಗಳನ್ನು ತಯಾರಿಸಿ ಬೆಳೆಗಳಿಗೆ ನೀಡೋದು ಬಹಳಷ್ಟು ಉತ್ತಮ ಅಂತ ಹೇಳಿ ಹೇಳ್ಬೋದ್ರಿ. ಯಾಕಂದರೆ ಇವತ್ತು ಮಾರುಕಟ್ಟೆಯಲ್ಲಿ ನಾವು ತೊಗೊಂಡು ಬಂದ್ವಿ ಅಂದರೆ ರಾಸಾಯನಿಕ ಜಾಸ್ತಿ ಇರ್ತದೆ ಅದರೊಳಗೆ. ಸೊ ಅದಕ್ಕೆ ನಾವು ಮನೆ ಒಳಗೆ ಏನಂತಂದರೆ ಸಾವಯವ ರೀತಿಯಲ್ಲಿ ನಾವು ಬೆಳೆದು ನಾವು ಅವನ್ನ ಉಪಯೋಗ ಮಾಡೋದು ಬಹಳಷ್ಟು ಸೂಕ್ತ. ಇನ್ನು ಪೌಷ್ಟಿಕ ತೋಟವನ್ನು ಪೂರ್ಣ ಪ್ರಮಾಣದಲ್ಲಿ ರಾಸಾಯನಿಕ ಮುಕ್ತ ತೋಟವನ್ನು ಮಾಡೋದು ಬಹಳ ಉತ್ತಮ ಅಂತ ಹೇಳ್ಬೋದು. ಜೊತೆಗೆ ಈ ರಾಸಾಯನಿಕ ಕೀಟನಾಶಕಗಳು ಇವತ್ತು ಏನಾದರೂ ಹುಳ ಆಯಿತು ಅಂತಂದ್ರೆ ಅಥವಾ ಏನೋ ರೋಗ ಬಂತು ಅಂತಂದ್ರೆ ನಾವು ರಾಸಾಯನಿಕ ಕೀಟನಾಶಕಗಳ ಬದಲಾಗಿ ಇವತ್ತು ಜೈವಿಕ ಕೀಟನಾಶಕಗಳನ್ನು ನಾವು ಉಪಯೋಗ ಮಾಡಿದ್ವಿ ಅಂತಂದ್ರೆ ಪೂರ್ಣ ರಾಸಾಯನಿಕ ಮುಕ್ತ ನಮಗೆ ಪೌಷ್ಟಿಕ ತೋಟ ಆಗ್ತದೆ. ಅಂದರೆ ಇವತ್ತು ಬೇವಿನ ಬೀಜದ ಕಷಾಯ ಇರ್ಬೋದು ಅಥವಾ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಆಮೇಲೆ ಹುಳಿ ಮಜ್ಜಿಗೆ ಇಂದ ತಯಾರಿಸಿದಂತಹ ಕೀಟನಾಶಕಗಳನ್ನು ನಾವು ಸಿಂಪಡಣೆ ಮಾಡೋದ್ರಿಂದ ರಾಸಾಯನಿಕ ಮುಕ್ತ ಆಹಾರ ನಮಗೆ ದೊರಲಿಕ್ಕೆ ಸಾಧ್ಯತೆ ಐತೆ ಅಂತ ಹೇಳಿ ಹೇಳ್ಬೋದ್ರಿ.

ಇತರ ಕಳೆ ಪದಾರ್ಥಗಳನ್ನು ನೀಡಬಹುದು. ಸುಮಾರು 4-5 ಕಿಲೋಗ್ರಾಂ ತೂಕವಿರುವ ಮೊಲಕ್ಕೆ ದಿನಕ್ಕೆ ಸುಮಾರು 1 ಕಿಲೋಗ್ರಾಂನಷ್ಟು ಆಹಾರ ಪದಾರ್ಥಗಳನ್ನು ನೀಡಬಹುದು. ಮೊಲಗಳಲ್ಲಿ ಆಹಾರ ಪರಿವರ್ತನಾ ಸಾಮರ್ಥ್ಯ ಪ್ರತಿ ಕಿಲೋಗ್ರಾಂ ಆಹಾರ ತಿಂದು 500 ಗ್ರಾಂ ದೇಹ ತೂಕ ಪಡೆಯುತ್ತವೆ. ಅಡಿಗೆ ಮನೆಯ ಉಳಿಕೆಗಳನ್ನು ಬಳಸುವುದು ಸೂಕ್ತ. ಮೊಲಗಳಿಗೆ ಕೊಡುವ ಆಹಾರದಲ್ಲಿ ಸಸಾರ್ಜನಕದ ಅಂಶ ಬಹಳ ಮುಖ್ಯ. ಮರಿಮೊಲಗಳಿಗೆ 20%, ವಯಸ್ಕ ಮೊಲಗಳಿಗೆ 16% ಸಸಾರ್ಜನಕದ ಅವಶ್ಯಕತೆ ಇರುತ್ತದೆ. ದೊಡ್ಡ ಮೊಲಕ್ಕೆ 250 ಗ್ರಾಂ ಹಸಿರು ಮೇವು ಪ್ರತಿದಿನ ಬೇಕಾಗುತ್ತದೆ. ದಾಣಿ ಮಿಶ್ರಣವನ್ನು ಕೊಡಬೇಕಾಗುತ್ತೆ. ಕಾಳು ಕಡಿಗಳ ಮಿಶ್ರಣ 60%, ಅಕ್ಕಿ ತೌಡು 25-30%, ಎಣ್ಣೆಕಾಳು ಹಿಂಡಿ 10%, ಲವಣ ಮಿಶ್ರಣ 1%, ಅಡಿಗೆ ಉಪ್ಪು 0.5%. ಈ ಪ್ರಮಾಣದಲ್ಲಿ ದಾಣಿ ಮಿಶ್ರಣ ಮಾಡಿ ಮೊಲಗಳಿಗೆ ನೀಡಬಹುದು. ಅಲ್ಲದೆ ಆಹಾರ ಮಿಶ್ರಣದ ಪೆಲೆಟ್ಗಳನ್ನು ಕೊಡಬಹುದು. ಕೃಷಿ ವಾರ್ತೆ ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನೆಂಗಾಪುರದ ಮಲ್ಲವ್ವ ಕಾಮಣ್ಣ ಸಾಲ್ಮಂಟಪಿ ಮತ್ತು ಮೇಳದವರಿಂದ ಸಂಪ್ರದಾಯದ ಪದಗಳು. ದೀಪಾವಳಿ ಹಬ್ಬದಿನ ನೀರ ತಂಬೂರಿನ ರಾಯರಿಗೆ ನೀರ ಬ್ಯಾರಸುತ್ತ ಸೋಬಾನೈ, ರಾಯರಿಗೆ ನೀರ ಬ್ಯಾರಸುತ್ತ ಸೋಬಾಯಾಗ ನೀರ ಬ್ಯಾರಸುತ್ತ ಸೋಬಾನೈ, ರಾಯರಿಗೆ ನೀರ ಬ್ಯಾರಸುತ್ತ ಸೋಬಾ ತಡದಾರ ತಾವರವರ ಸೋಬಾ, ಯಾಕ ತಡದಾರ ತವರವರ ಸೋಬಾನೈ, ಯಾಕ ತಡದಾರ ತವರವರ ಸೋಬಾ. ಕರುಣ ಬ್ಯಾಡ ಮನಸ್ಸಿನಗೆ ನಾಸ ಬ್ಯಾಡ, ನಾ ಮಾಡಿಸಿ ಕೊಡವೆ ಶಾಳಿ ಮೋತ ಸೋಬಾನೈ, ನಾ ಮಾಡಿಸಿ ಕೊಡವೆ ಶಾಳಿ ಮೋತ ಸೋಬಾ, ಮಾಡಿಸಿ ಕೊಡವೆ ಶಾಳಿ ಮೋತ ಸೋಬಾನೆ, ನಾ ಮಾಡಿಸಿ ಕೊಡವೆ ಶಾಳಿ ಮೋತ ಸೋಬಾ. ಶಾಳಿ ಮುಕ್ತ ಅನ್ನುವಾಗ ಸುರದವ ಕಣ್ಣ ನೀರ ಬಾತದ ತುಂಬೆ ಕುಣಿ ತುಂಬೆ ಸೋಬಾನೆ, ಬಾಚಲ ತುಂಬೆ ಕುಣಿ ತುಂಬೆ ಸೋಬಾ, ಬಾಚಲ ತುಂಬೆ ಕುಣಿ ತುಂಬೆ ಸೋಬಾನೈ, ಬಾಚಲ ತುಂಬೆ ಕುಣಿ ತುಂಬೆ ಸೋಬಾ, ಬಾಚಲ ನೀ ತುಂಬೆ ಕುಣಿ ತುಂಬೆ ತಾದ ನೀರ ನೆಲ್ಲಾದ ಉಂಡ ಸೋಬಾನೈ, ನೆಲ್ಲಾದಾರುಂಡ ನೆಲ ಉಂಡ ಸೋಬಾ, ನೆಲ್ಲಾದರ ಉಂಡ ನೆಲ ಉಂಡ ಸೋಬಾ. ದೀಪಾವಳಿ ಹಬ್ಬದಿನ ನೀರ ತುಂಬುವ ದಿನ ರಾಯರಿಗೆ ನೀರ ಬ್ಯಾರಸುತ್ತ ಸೋಬಾನೆ, ರಾಯರಿಗೆ ನೀರ ಬ್ಯಾರಸುತ್ತ ಸೋಬಾ, ರಾಯಗ ನೀರ ಬ್ಯಾರಸುತ್ತ ಸೋಬಾನೆ, ರಾಯಗ ನೀರ ಬ್ಯಾರಸುತ್ತ ಸೋಬಾ. ತಡದಾರ ತವರವರ ಸೋಬಾನೈ, ಯಾಕ